ಬಾಳೇರಿ ಅಂಬ ಬಳತಾಳ ಏ ಬಂತ ಮನಿಗ ದಾರಿ ಕೇಳೋತಾಳ ಮನಿಗ ಶಕ್ತಿ ಜಗನ್ಮಾತೆ ತುಳಜಾ ಭವಾನಿಯಲ್ಲಿ ಆತ ನೋಡಬೇಕಾದಾರ ನಗರ ಅಂಬದ ಊರ ಒಳಗ ರಾಜ ನೋಡಬೇಕಾದ್ರೆ ನಗರ ಶಾವ ರಾಜ ರಾಜಕಿ ಮಾಡ್ತಿದ್ದ ಗಾಣಿಗ ಅಂದ ತಮ್ಮ ಆತನ ಮನೆಯೊಳಗ ಆದಿಶಕ್ತಿ ಜಗನ್ಮಾತೆ ಸಾಂಭವಿ ತುಳಜಾಪುರ ಒಳಗ ಕುಂತೀಳು ಆ ತುಳಜಾ ಪ್ರಭವಾನಿ ಏನಂತಳಿ ಹರಿಪುರಶುರಾಮ ಮಗನಿಗೆ ಏನಂತ ಯಾಕೆ ಮಗ ಪರಶುರಾಮ ಏನಮ್ಮ ತಾಯಿ ಪೂರ್ವ ಪಶ್ಚಿಮ ಉತ್ತರ ದಕ್ಷಿಣ ನೋಡ್ಬೇಕು ನಾಲ್ಕು ದಿಕ್ಕಿನೊಳಗ ಜೋಗ ಆಡಬಾ ಮಗ ಹೋಗಂದ ಹೇಳಕ್ಕೆ ಬರ್ತ ಮಗ ಏನಂತಾನೆ ತಾಯಿ ನೀ ಎಲ್ಲ ದಿಕ್ಕಿಗೆ ಹೋಗಕರೆ ದಕ್ಷಿಣ ದಿಕ್ಕಿಗೆ ನೀವು ಹೋಗಬೇಡ ದಕ್ಷಿಣ ದಿಕ್ಕಿನಲ್ಲಿ ಆತ ರಾಜ ಕೋಲಾಪುರ ರಾಜ ಆತ ಬಹಳ ದುಷ್ಟನ ತಾಯಿ ಹೆಣ್ಣ ದೇವರಿಗಂತೂ ಆತನು ನಂಬಗಿಲ್ಲ ಅವನ ಮನೆಯಲ್ಲಿ ಹೆಣ್ಣ ದೇವರು ಪೂಜೆವಿಲ್ಲ ಆತನ ಊರಿಗೆ ನೀವು ಹೋಗಬೇಡ ತಾಯಮ್ಮಂತೆ ಮಗ ಪರಶುರಾಮ ಆತ ತಾಯಿ ಪಾದಕ್ಕೆ ನಮಸ್ಕಾರ ಮಾಡಿ ಹೇಳ್ತಾನ ಜಗದಾಂಬಾ ದೇವಿ ಅಂತಳ ಮಾತು ಕೇಳ ಮಗ ಈಗ ನಾ ಹೋತೀನಿ ತುಳಿದಾ ಪ್ರಗಂತ ಆದಿಶ್ರೀ ಜಗನ್ ಮಾತೆ ಸಾಂಬವಿ ಹಡಿ ತುಂಬ ಭಂಡಾರಿ ಬಿಟ್ಟಾಳ ಕೊರಳಾಗ ಕೌಡಿ ಮಾಳ ಬಲಗೈಯಾಗ ಪರಡಿ ಎಡಗೈ ಪತ್ತ ಹಚ್ಚಕೊಂಡು ಉದೋ ಆನೆ ಕೂತ ತುಳಜಾಪುರ ನೇ ಬಿಟ್ಟಾಳ ಜಗದಾಂಬಾ ದೇವಿ ಎಲ್ಲಿ ಬಂದಾಳ ಸಾವುಕಾರ ನೋಡ್ಬೇಕಂದ್ರೆ ಊರಿಗೆ ಬಂದಾಳ ಊರ್ ಒಳಗ ಬರಂತಡಾಗಿಲ್ಲ ನಾಲ್ಕು ಮಂದಿ ಕಾವ ನೋಡ್ಬೇಕಂದ್ರೆ ಊರ್ ಸುತ್ತಮುತ್ತ ಸಮುದ್ರವಿತ್ತು ಆ ಸಮುದ್ರ ದಂಡಿಗೆ ಬಂದ ಏನಂತಾಳ ಯಾಕೆ ತಮ್ಮದೇರಿ ಯಾಕಮ್ಮ ಯಾರಿದಿ ಎಲ್ಲಿ ಇದ್ದಿ ಏನಿವಿಲ್ಲ ನಿನ್ನ ಖೂನ ಬರ್ತ ನಮಗ ಖೂನವಿಲ್ಲ ಯಾ ದೇಶದ ಕೆಲಿದಿ ಎಲ್ಲಿ ಯಾಕೆ ಬಂದಿದಿ ತಾಯಿ ನಾ ಅಡ್ಡೆ ಕುಗುಮದಾಕಿ ತುಳಜಾ ಭವಾನಿ ಇದೀನಪ್ಪ ನಾ ರಾಜನ ಮನಿ ಜೋಗ ಅಳಗಣದಿ ನಂದ ಹೌದಾ ತಾಯಿ ನಮ್ಮ ರಾಜನ ಮನೆ ಬಂದಿದ್ದ ಕರೆದ ನಮ್ಮ ರಾಜನ ಮನೆ ತಾನು ಏನ ದೇವರು ನಡ್ತೀವಿಲ್ಲ ಆತನು ಹಗಲು ರಾತ್ರಿ ಶಿವನ ಪೂಜಾ ಮಾಡವ ಶಿವನಿಗೆ ನಾವ ಜಪ ತಪ ಮಾಡವ ಸಾಧು ಸನ್ನಿ ಸಿಗುವ ಸೇಫಕರು ಬಂದ್ರೆ ಅವ್ರಿಗೆ ದಾನ ಧರ್ಮ ಮಾಡವ ತಾಯಿ ನಮ್ಮ ಊರೊಳಗ ರಾಜ ಹೆಣ ದೇವರಿಗೆ ನಂಬಂಗಿಲ್ಲ ಹೆಂಗ್ ಬಂದಿದ್ದು ಇಲ್ಲಿ ವಾಪಸ್ ಹೋಗಂತಂದ್ರು ನಾ ವಾಪಿಸ್ ಹೋಗ್ಲ ಬಂದಿಲ್ಲ ಮಗ ನಾ ನೋಡ್ಬೇಕಾದ್ರೆ ನಿಮ್ಮ ರಾಜನ ಮನೆ ನಡೆದಿನ ಜೋಗ ಆಳಾಕ ನನ ಜರ ಹಡಗದಾಗ ಕುಂದ್ರಿಸಿ ಒಳಿ ದಾಟಸ್ರಿ ಮಗ ಅಂದ ಅಮ್ಮ ರಾಜನ ಹುಕುಮವಿಲ್ಲ ನಮ್ಮ ರಾಜ ನೋಡಬೇಕಾಗ್ತದ ಆತ ಎಣದವ್ರಿಗೆ ಬಿಡ್ದಾರಂತ ಹುಕುಮದೇ ಸಾಧು ಸನ್ನಿಸಿಗೂ ಆಸೆ ಪಕ್ಕಿರ ಜಂಗಮ ಬಂದ್ರ ಹಡಗಿನಲ್ಲಿ ಕೂಡಿಸಿ ನನ್ನ ಊರ ಒಳಗೆ ಬಿಡ್ದಂತ ಹೇಳ್ಕಿಸ್ತದ ನಮ್ಮ ರಾಜನ ಹುಕುಮದ ತಾಯಿ ಜಗದಂಬಾ ದೇವಿ ಅಂತಾಳ ಮಾತ ಕೇಳಿ ಮೂರ್ಖ ಮಕ್ಕಳ್ರಿ ಈ ನೋಡ್ರಿ ನಾನು ನೀರಿನೊಳಗಿನ ಹಂಗ ಒತ್ತಿ ಏನಂತ ದೇವಿ ನೀನ್ ಹಾಕಿ ಉದು ಅಂತ ಭಂಡಾರ ಒಗ್ಗಟ್ಟಳ ನೀರಿನ ಒಳಗ ಹೊರಡಿ ಬಿಟ್ಟಳ ನೀರಿನ ಮ್ಯಾಲ ಪರಡಿ ಒಳಗ ಕುಂತು ಜಗನ್ ಮಾತೆ ದೇವಿ ದಿನ ಹಾಕಿ ಇನ್ನ ಒಳೆ ಏನಂತಳ ಯಾಕೋ ಮಗ ಏನ ತಾಯಿ ಇಲ್ಲಿ ಕೋಲಾಪುರ ರಾಜ ನೋಡ್ಬೇಕಂದ್ರೆ ಮನಿ ಅದ ಅಂತ ತಮ್ಮ ಹೌದೇ ಮಗ ಆ ಮನಿಗೆ ನಾ ಜೋಗ ಆಳಾಗ ನಡೆದಿ ನೀ ನನಗ ಜೋಗ ಸಿಗ್ತಿಲ್ಲ ಮಗ ಹೋಗ್ಲಿ ಇಲ್ಲಿ ಬ್ಯಾಡ ಅಂದ ಅವ್ವಾತ ನಮ್ಮ ಊರ ರಾಜ ಏನ ದೇವ್ರಿಗೆ ನಂಬಂಗಿಲ್ಲ ಆತ ನೋಡವ ಧಯ ಬಾಯಾವ ಕರಿ ನಾಲ್ಗವಾನ ತಾಯಿ ಮಹಿಷಾಸುರ ಧೈತ್ಯ ಪ್ರಮಾಣನ ಅರೆ ಆತ ನಮ್ಮ ರಾಜನ ತಾಯಿ ಅವನನ್ನ ಊರ ಒಳಗ ನೀ ಹೋಗಬೇಡ ಅವನ ಮನೆ ಒಳಗೆ ಜೋಗ ನೀಡ ಪದ್ಧತಿಗಿಲ್ಲ ಹ್ಯಾಕ್ ಬಂದಿದ್ದೀರಿ ವಾಪಸ್ ಅಂತಂದು ಇಷ್ಟು ಹೇಳಿದ್ರೆ ಕೇಳಿಲ್ರಿ ಜಗದಮ್ಮ ತಾಯಿ ಕೊರಳಾಗ ಕೌಡಿ ಮಾಳ ಬಲಗೈಯಾಗ ಪರಡಿ ಎಡಗೈ ಪತ್ತ ಹಾಚಕೊಂಡು ಹಾಡಿ ತುಂಬಾ ಭಂಡಾರ ಪಡೆಕೊಂಡು ಉದೋ ಉದೋ ಆರೆ ಕೊತ್ತ ದೇವಿ ಹಾಕಿ ಬಂದಳು ಎಲ್ಲಿ ಆ ರಾಜ ಅನ ಮನಿ ಈ ಕೊಲ್ಲಾಪುರ ರಾಜ ನ ಮನಿ ಬಂದಿರ್ತಾಳ ಐ ರಾಜ ಉದೋ ರಾಜಾಂಗದೊಳಗ ನಿಂತಾಳ ಏ ಭಕ್ತ ನಿನ್ನ ಮನೆಯೊಳಗೆ ನನಗ ಜೋಗ ನೀಡುವಂತವನಾಗು ನನಗೆ ಜೋಗ ನೀಡಿದ್ರೆ ನಿನ್ನ ಬಾಗಲ ಹೊರಗನಾತ ಇಷ್ಟಲ್ಲ ಗಿಡಾವಿಲ್ಲ ಆತೊಡಬೇಕಂದ್ರೆ ಆಳ ಮನುಷ್ಯರ್ ಬಂದು ನಮೋ ನಮೋ ಅಂತ ಆ ಮುದುಕಿ ಕೈ ಮುಗಿದಾರಮ್ಮ ನೀ ಯಾವ ತಕ್ಕಿ ತಾಯಿ ಮುದುಕಿ ನಮ್ಮ ಮನಿ ಒಳಗೆ ಯಾರು ಜೋಗ ನೆಡಂಗಿಲ್ಲ ನಮ್ಮ ರಾಜ ಕೊಲ್ಲಾಪುರ ರಾಜನ ಮನಿ ಒಳಗೆ ಪದ್ಧತಿ ಇಲ್ಲ ನಾವು ನೆಡಂಗಿಲ್ಲ ತಾಯಿ ಹ್ಯಾಂಗ ಬಂದಿದ ಹಂಗ ಹೋಗು ಏ ಮಕ್ಕಳ ನಾ ತುಳಜಾಪುರದೊಳಗಿರಂತಕ್ಕಿ ಆ ಗಂಗಾದಿ ಶಕ್ತಿ ಪಾರ್ವತಾದೇವಿ ನಿನ್ನ ರಾಜನ ಕೈಲಿ ನಾ ಜೋಗ ತಗೊಂಡು ಹೋಗಬೇಕಂತೆ ಆತನ ಭಕ್ತಿ ಅದನ್ನೇನಿಲ್ಲ ನಾ ನೋಡಿ ಬರ್ಬೇಕಂತೆ ಆತನ ಮನೆಗೆ ಬಂದಿನ ಮಕ್ಕಳ ನನಗೆ ಸ್ವಲ್ಪ ಜೋಗ ನಡೆದ್ರೆ ನಾ ಹೊಂಟ ಹೋಗ್ತೀನಿ ಅಂತ ನಾ ಹೋಗಕ್ಕೆ ಎಲ್ಲ ನಾ ನಿಂದಿರ್ತೀನಿ ಇಲ್ಲಿ ಅಂಗಳಾಗ ಅಂತ ನಿಂದಿಡ್ರಿ ಅಂಗಳಾಗ ಯಾರು ಜೋಗ ನೆಡಂಗಿಲ್ಲ ನೌಕರಿ ಮನುಷ್ಯರಿ ಕರದ ಏನಂತ ಸಾವುಕಾರ ಏನ್ರಿ ಮಹಾರಾಜ್ ಏ ತಮ್ಮದಿರಿ ಯಾಕ್ರಿ ಸಂಬೆ ನಿಂಬೆ ಈ ಕಡೆ ಬರೋ ತಮ್ಮದಿರಿ ನೌಕರಿ ಹೇಳ್ರಿ ಆ ಮುದುಕಿಗೆ ನೋಡಬೇಕಂದ್ರ ಚಾಳಿ ಕಂಬಳಿ ತವರಿ ಕಂಬಳಿ ಕೈ ಕಾಲ ಕಟ್ರಿ ಕೈ ಕಾಲು ಕಟ್ಟಿ ಮುದುಕಿ ಒಯ್ದು ನೋಡಬೇಕಂದ್ರೆ ಸಮುದ್ರ ಒಳಗ ಒಳಿ ಒಳಗ ಕಾಡ್ರಿ ಈ ಮುದುಕಿ ಸತ್ತ ಹೋಗಿ ತಿರುಗಿ ನನ್ನ ಊರಿಗೆ ಬರಬಾರ್ದು ಜೋಗಕ್ಕ ನಡಿಯೋಣ ನಡಿ ನಡಿ ಸಂಗೆ ಸಂಘ ನಡಿಯೋಣ ಅಂದ ಸೇವಕ ಜನ ಬಂದ ರಾಜನ ಮನೆ ತಾಂದ್ರೊಳಗ ಹೊಸ ರೇಷಿ ಮಗ ತೆಗೆದುಕೊಂಡು ಆ ದೇವಿ ಜಗದ ಮನ ಕೈ ಕಾಲ ಕಟ್ಟ್ಯಾರ ಏ ತಮ್ಮಗೆ ಆಗ್ತಡ ಮಾಡ್ತಿರು ಹೊಸ ಕಂಬಳಿ ಒಳಗ ಎರಡು ಮೂರು ಬಿಟ್ಟು ಸುಣ ಕರಿ ಆ ದೇವಿ ಗಂಟ ನಮ್ಮ ತಲೆ ಮೇಲೆ ಹೊತ್ಕೊಂಡು ಆ ಸಮುದ್ರದೊಳಗ ಒಯ್ದು ಬೇಕಾದಂತೇಳಿ ನಮ್ಮ ರಾಜನ ಹುಕುಮ ಅದೇ ನಡಿಯೋಣ ಬೇಗನೆ ಹೊರಟು ಹೋಗೋಣ ಇಷ್ಟೇಲ್ಲ ದೇವಿ ಜಗದ ಭಾಗ ಒತ್ತಿ ಹಿಡಿದಾರ ಕಂಬಳಿ ಒಳಗ ಹಾಕೊಂಡು ತಿರುವಿ ಆಲ ಹೊತ್ಕೊಂಡು ಬಂದ್ರಿ ನೀರಿನ ತ್ಯಾಕ ಒಯ್ದು ಒಗಾಟ್ಯಾರ ನೀರಿನೊಳಗ ಒಗಾಟಿ ಮ್ಯಾಲ ಇರ್ಕೊಂಡು ಮೊದಲು ಎರಡು ಎರಡು ಮೂರು ಗುಂಡಗಲ್ ಏರ ಬಳಕ ಮುದುಕಿ ಸತ್ತೋಯ್ತು ನೀರಾಗ ನಡ್ರಿ ಅಣ್ಣ ನಡ್ರಿ ಹೋಗಾರ ನಮ್ಮ ರಾಜ ಹೋಗಿ ಹೇಳ ನಡ್ರಿ ಅಂತ ನೌಕರಿ ಮನುಷ್ಯರು ಹೊಡ್ಕೊಂತ ಬಂದು ಆ ರಾಜಾಗ ಬಂದು ಏನಂತಾರ ಬಂದು ರಾಜನಂತ ಬಂದವೇನಂತಾರೆ ನಮಸ್ಕಾರ ತಂದಿ ರಾಜ ನೀವು ಹುಕುಮತ್ ಪ್ರಮಾಣ ದೇವಿಗೆ ಒಯ್ದು ಶಮನದೊಳಗೆ ಬೇಕಾಟ ಬಂದಿದ್ದೀವು ಮುಂದಿನ ವಿಷಯ ಏನದ ಏನಿಲ್ಲ ನಿಮಗೆ ಬೇಗನೆ ತಿಳಿಸುವಂತ ಆಗ್ರಿ ತಂದಿ ರಾಜ ಮುದುಕಿ ಒಯ್ದು ಒಗಾಡ್ರಿ ಬರಂಗಿಲ್ಲ ನನ್ನ ಮನೆಗೆ ತಿರುಗಿ ಮನೆಗೆ ಬರಲ್ರಿ ಮತ್ತೆ ಜರ ಅಚಾನಕ್ ತಿರುಗಿ ಮತ್ತ ಮುದುಕಿ ಬಂತಂದ್ರೆ ನಿಮಗೆ ಇಡಂಗಿಲ್ಲ ನಾ ಅಂದ ಆಯ್ತ್ರಿ ಮಹಾರಾಜ್ ಹೇಳಿದಂತ ಮಾತು ಕೇಳಿ ಹೋರಿ ತಮ್ಮದೇರಿ ಚಲೋ ಆಯ್ತು ಹೋಗಿ ನಿಮ್ ನೀವು ನೌಕರಿ ಮಾಡ್ರಿ ಅಂದ ಆಯ್ತಾಯ್ತು ಯಾಕಂದ್ರೆ ಮಹಾರಾಜ್ ನೌಕರಿ ಬರ್ಸರಿ ಯಾರ್ದವ್ರ ಕೆಲಸ ಬಹಳ ಕತ್ತಾರ ಇಲ್ಲಿ ಕತ್ತಿ ಇಲ್ಲಿ ಆಗ ಅದ ಕತ್ತಿ ಇಲ್ಲಿ ಬೀಳ್ತದ ಸಮುದ್ರ ಒಳಗ ನೀರಿನ ಒಳಗ ಜಗದಂಬಾ ದೇವಿ ನೋಡ್ಬೇಕಂದ್ರೆ ಒಯ್ದು ಕಾಟಿದ್ ಬಳಕ ನೀರಿನೊಳಗೆ ಎದ್ದು ಹೊಂಟಾಳ ದೇವಿ ಹ್ಯಾಂಗ ಬರ್ತಾಳ ಆ ಭಕ್ತರ ಮನಿ ದೇವಿ ಜಗದಮ್ಮ ಮತ್ತೆ ಹ್ಯಾಂಗ ಬರ್ತಾಳಂದ್ರ ಬಾರಮ್ಮ ದೇವಿ ಭಕ್ತರ ಮನಿಗೆ ಬಾರಮ್ಮ ದೇವಿ ಭಕ್ತರ ಮನಿಗೆ ಆ ನೋಡ್ಬೇಕು ಕೊಲ್ಲಾಪುರ ರಾಜರ ಮನಿ ಹೊಂಟಳ ದೇವಿ ಜಗದಂಬ ರೇ ಹೋಗಬೇಕು ರಾಜನ ಮನಿ ಊರಿಗೆ ಹೋಗಿ ಜೋಗ ಬೇಡಬೇಕಂತೆ ಪುನಃ ಎಲ್ಲಿ ಬಂದ್ರೆ ಆಕಿನ ರಾಜವಾಡದೊಳಗ ಬಂದು ಮೊದಲಿ ಎಲ್ಲಿ ಬದಲಿ ತಿಳು ಅದೇ ಜಾಗದ ಬದಲಾಗಲಾಗಿ ತಾಳ ದೇವಿ ಮತ ನೋಡದ ಕೊಲ್ಲಾಪುರ ರಾಜ ನೋಡಿ ಏನತ್ತಾನೆ ಯಾಕೋ ಆ ಮುದುಕಿ ನನ್ನ ಮನಿ ಯಾಕೋ ಏನ್ ನಿಮ್ಮ ಅಪ್ಪನ ಕಾಣುತ್ತಿದ್ದೀನಿ ನಾನು ಯಾಕೆ ನನ್ನ ಮನಿ ಈ ಮತ್ತ ಬಂದಿದೆಲ್ಲ ತಾಯಿ ಮತ್ ಏನ್ ಬೇಕು ನಿನಗ ತಾಯಿ ಜಗದ ಮಗನಂತ ರಾಜ ನಿನಗೇನ ಬಂಗಾರ ಬರೀ ಮುತ್ತು ಮಾಣಿಕನ ಬೇಡಂಗಿಲ್ಲ ನಿನ್ನ ಮನೆ ಒಳಗಿಂದು ಹೆತ್ತ ಉಪ ಉಳ್ಳಾಗಡಿ ಬದ್ನಿಕಾಯಿ ನಡೆದ್ರೆ ನನ್ನ ಮನಸ್ಸು ಬಹಳ ಸಂತೋಷ ಆಗ್ತದ, ನಂಗೆ ಜೋಗ ನಡೆದ್ರೆ ಬಾಗಿಲು ದಾಟ ಹೋಗ್ತೇನಂತ. ಇಷ್ಟೆಲ್ಲ ಗಿಡವಿಲ್ಲ ಸಾವುಕಾರ ತರ ನಿಮ್ಮ ಅಪ್ಪನ ಗಡ್ಡ ತಿಂದಿಲ್ಲ ನಾನು, ನಿನಗ ಹಿಟ್ಟ ಬಿಟ್ರೆ ನನ್ನ ಒಲೆಯಾಗಿನ ಬೂದಿ ಗಿಡಂಗಿಲ್ಲ ಮದುಕಿ, ಬೆಡ್ಕೊಂಡು ತಿಂಬಾಕುಲ ಅದ ಬೆಡ್ಕೊಂಡು ತಿಂತದ. ನೀನ್ ಬಲ್ಲಿಲ್ಲ ಬಲಿ ಏನ್ ಸಿಗಂಗಿಲ್ಲ. ಏ ಭಕ್ತ ನಿನ್ ಬಲಿ ಹಿಟ್ಟ ಉಪ ಉಳ್ಳಾಗಡಿ ಇದ್ರೆ ನಾ ಜೋಗ ಬೇಡಿ ಬೇಡಿ ಊರಂತ ಎಲ್ಲ ಊರ್ಜಿ ಬಂದ ನನ್ನ ಹೊತ್ತಿಗೆ ಸೋಗ ಮಗ ನನಗೊಂದ ಬಕ್ರಿ ಪರಡಿ ಒಳಗ ನೀಡು, ನಾ ಇಲ್ಲಿಂದ ಹೊಂಟು ಹೋಗ್ತೀನಂತ. ಪರಡಿ ಒಳಗ ಹಸಿ ಜೋಗ ಬಕ್ರಿ ನೀಡಲ್ಲ ಸಾವುಕಾರ ಏನಂತದ ರಾಜ ಕೊಲ್ಲಾಪುರ ರಾಜ ಅಂತ ರಹೇ ಮುದುಕಿ. ಏನ ಎಲ್ಲಿ ಯಾರೋ ಮರ್ತ ಮಾತಾಡಕತ್ತೀನ ಮುದುಕಿ ಅಂದ. ಯಾಕ ನಿನ್ನ ಮನೆ ನೋಡ್ಬೇಕಂದ್ರೆ ಅಡಿಗೆ ಒಳಗೆ ಒಂದ್ ರೊಟ್ಟಿ ಬಿಟ್ಟು ನನ್ನ ಮನೆಯಾಗಿ ಒಂದು ಕೂಳ ನೆಡಂಗಿಲ್ಲ. ಯಾವ್ದು ಹರಿ ಬಂದಿ ಆ ದಾರಿಗೆ ಅಪ್ಪ ಭಕ್ತ ನಿನ್ನ ಮನೆ ಒಳಗ ಒಂದ ಬಕ್ರಿ ಇದ್ರೆ ವಾಸಿಕವಾಯ್ತು, ನನ್ನ ಪರಿ ಒಳಗೆ ನೋಡ್ಬೇಕಾಯ್ತು ಒಂದ ಸವಾರ ರೂಪಾಯಿ ದಕ್ಷಿಣ ಇಡು ಭಕ್ತ. ಆ ದಕ್ಷಿಣ ನೀಡಿದ್ರೆ ನಾ ಹೊಟ್ಟು ಹೋಗ್ತೀನಿ ಅಂತ. ನಾ ದಕ್ಷಿಣ ನೀಡಂಗಿಲ್ಲ, ದಕ್ಷಿಣ ಕರಿ ಮಾಡಿ ಮಾಡಿದಿ ಉಗಪ್ಪ ಹೊಂಟೋಗು. ನಮ್ಮಲ್ಲಿ ನೋಡ್ಬೇಕಂದ್ರೆ ದಾನ ಸಿಗಂಗಿಲ್ಲ, ಧರ್ಮ ಸಿಗಂಗಿಲ್ಲ. ಜೋಗಿ ಬರ್ಲಿ ಜಂಗಂ ಬರ್ಲಿ ಪಕೀರ್ ಬರ್ಲಿ ಅವ್ರಿಗೆ ಸಾಕಷ್ಟು ಬೇಕಾದ್ರು ಜೋಗ ನೀಡ್ತೇವೆ, ಬೇಕಾದಷ್ಟು ದಾನ ಧರ್ಮ ಮಾಡ್ತೇವೆ, ನಿನಗ್ ಮಾತ್ರ ನೀಡೋದಿಲ್ಲ. ನಡಿಪಲ್ಲೆ ಹೊರಗಾಗಿ ನಡಿ ಬದುಕಿ ಅಂದ. ನಿನಗ ಸವಾರ ರೂಪಾಯಿ ಇಲ್ಲದಿದ್ರೆ ನನ್ನ ಪಾಪ ಬಂದ ಚೇತಾ ಕುಂಬಾಯಣಿ ಹಾಕು ಭಕ್ತ. ಆ ಅಂಬಾಯಣಿ ನೀಡಿದ್ರೆ ನಾ ಹೊಟ್ಟು ಹೋಗ್ತೀನಿ ಅಂತ. ಜಗದಂಬಾ ದೇವಿ ಅಂತಾಳ ನಾ ನೋಡ್ಬೇಕಂದ್ರೆ ಹಸಿ ಹಿಡ್ಕ ಬೆಂಕಿ ಹೆಚ್ಚವಳ ತಾಯಿ ಕದಕದ ಕದಕದ ನಗತಾಳ ದೇವಿ ನನಗ ನೋಡ್ಬೇಕು ದಾನ ಧರ್ಮ ಮಾಡಂಗಿಲ್ಲ ಮಗ. ನಾವರಿಗೆ ನರಕದಲ್ಲಿ ಹಾಕಿ ತುಳಿದಿದ್ದೆ, ಉದಂಬರಿಗೆ ಉದರ ಕಾಲ ಮಾಡಿ ನಾನು ಬಿಟ್ಟಿದ. ಏನೋ ಭಕ್ತ ಸ್ವಲ್ಪ ವಿಚಾರ ಮಾಡಿ ನೋಡುವಂತವನಾಗು, ನಾ ಯಾರಿದ್ದ ಯಾರು ಇಲ್ಲ, ವಿಚಾರ ಮಾಡಿ ನನಗೆ ದಾನ ಧರ್ಮ ನೀಡು. ಇದು ಮುದುಕಿ ಮಕ್ಕಳು ಮಾತಾಡಕತ್ತಂತ ಸಿಟ್ಟ ಮಂತ್ರಿ ಯಾರಿಗೆ ಕೊಲ್ಲಾಪುರ ರಾಜ್ಯಾಗ ನಾಲ್ಕು ಮಂದಿ ಆ ಕಾವಲ್ ಮನುಷ್ಯರಿಗೆ ಕರೆದ. ಏ ಸಮ್ಯಾಲ್ ನಿಂಬ ತಮದೇರಿ ಬರ್ರಿ ಅಂದ. ಆ ಮುದುಕಿ ಮತ್ತ ಹಿಡ್ರಿ ಮುದುಕಿ ಹಿಡಿದು ನೋಡ್ಬೇಕು ರೇಷ್ಮೆ ಹಗ್ಗ ತೋರ್ ಕೈ ಕಾಲ ಕಟ್ರಿ. ಎತ್ತಿನ ಗಾಡಿ ಒಳಗ ಇದು ನಮ್ಮ ಊರಿಗೆ ಹತ್ತಿ ಹೊಲ ಅದ. ಆ ಹೊಲದಾಗ ಎರಡು ಬಣವಿ ಕಳಕಿ ಆದತ್ತಮ್ಮ, ಎರಡು ಬಣವಿ ಕಳಕಿ ಬಿಸಿರಿ ಅರ್ಧ ಕೆಳಗ ಅರ್ಧ ಮ್ಯಾಲ ಮಾಡಿ ನಟ್ ನಡ್ಬಾರ್ಗ ಹಾಕಿ ಮುದುಕಿ ಉರಿ ಹಚ್ಚ ಬರ್ರಿ ಅಂದ. ಯಾಕಾಗಲ್ಲಕ್ರಿ ಮಾರಾಕಿದೇವು ಹೇಳಿದತ್ತ ಬಾತಿ ಕೇಳಿಕೊಂಡು ಈ ಬರ ನೋಡ್ಬೇಕಂದ್ರೆ ನಾಲ್ಕು ಮಂದಿ ನೌಕರಿ ಮನುಷ್ಯರು ಬಂದ ಅರೆಯಲ್ಲಿ ಹೊಲದಲ್ಲಿ ಮುದುಕಿ ತಗೊಂಡ್ ಬಂದ್ರೆ ಹೊಲಕ ತಂದಾರ ಬಣವಿ ವಿಚಾರ ಅರ್ಧ ಕಳಕಿ ಕೆಳಗ ಅರ್ಧ ಕಳಕಿ ಮ್ಯಾಲ ಮಾಡಿ ನಟ್ ನಡ್ಬಾರ್ಗ ಮುದುಕಿ ಹಾಕಿ ಉರಿ ಹಚ್ಚಬೇಕಲ್ಲ. ಉರಿ ಹಚ್ಚದ ನಮ್ದಿನ ಬಗ್ಗೆ ಅರಂಗಿಲ್ಲ, ನೀವೇ ಹಚ್ಚ್ರಿಯಪ್ಪ ಅಂತ ಕೋಲಾಪುರ ರಾಜ ಅಂತಾರ. ಈಗ ದೇವಿಗೆ ಬಣವಿ ಒಳಗ ಒಟ್ಟಿದ್ದೇವ, ನಿಮ್ಮ ಕೈ ಮುಟ್ಟ ನೀವು ಆಗ್ನೇ ಹಚ್ಚಿರಿ ದೇವ, ನಮ್ಮ ಕೈಲಿ ಸರ್ವತ ಆಗಂಗಿರುತ್ತೆ. ಆ ಶಿವಾಜಿ ಮಂದಿ ಮಾತಾಡ್ತಾರ. ಆಗ್ಲಿ ಅಂದ ನೌಕರಿ ಮನುಷ್ಯರಿ ನಿಮ್ಗೆ ಆಗ್ಲ ನಾ ಬರ್ತೀನಿ ನಡ್ರಿ ಅಂದ. ಕೈಯಾಗ ಕರಿ ಕಡ್ಡಿ ಇರ್ಬೇಕು ತಗೊಂಡ ಕಡ್ಡಿ ಬಿ ತಗೊಂಡು ನಾನೇ ಸ್ವತಃ ಉರಿ ಹಚ್ತೀನಿ ನಡ್ರಿ ತಮದೇರಿ ಬಂದ. ರಾಜ ಮಸಾಲೆ ತೆಗೆದುಕೊಂಡ ಮೈ ಮೇಲೆ ಸಾಲು ಸಾಲು ತೆಗೆದುಕೊಂಡು ನಾಲ್ಕು ಮಣಿ ನಾಲ್ಕು ಬೀದಿ ತಿರುಗಾಡಕೋತೆ. ಆ ಮಸಾಲೆ ಕೈ ಒಳಗ ಹೇಳಿಕೊಂಡು ಆ ದಿವಿ ಹೇಳಕ್ಕೆ ನಂದ್ರ ಬಗೆ ಚಾಕೆ ನಂದ್ರ ಬಗೆ ಚಾಕ ನಾಡದ ನಾಡದ ಭಾಗ ಕನ್ನಡದ ಬಗಲ ಬಾರಗೆ ಆಗಾನೆ ನಂದನ ಭಾಗ ಜೊಳಗ ಬರಲ್ಲಡಾವಿಲ್ಲ ಬಸಾಲೆ ಕೈ ಆಗ ತಗೊಂಡು ಆ ನೋಡಬೇಕಂದ್ರೆ ಕಳಗಿ ಉರಿ ಹಚ್ಚಬೇಕ್ರಿ ದಗ ದಗ ದಗ ದಗ ಉರಿ ಅತ್ಯಾದ ಪ್ರದಕ್ಷಿಣ ಹಾಕಿ ಅದೇ ವೇಳಕ್ಕೆ ಆ ಮಸಾಲೆ ಜ್ಯೋತಿ ಹಚ್ಚಿ ಬಿಟ್ಟಿ ಹಚ್ಚಿ ದಗ ದಗ ಉರಿ ಹಚ್ಚಲಾಗಿಲ್ಲ ಜಗದಮ್ಮ ತಾಯಿ ಮಟ್ಟ ಮಾಯಗಳ ಒಳಗೆ ಇಂದು ಕಳಕಿ ಸುಟ್ಟು ಹೋತ ಬೂದಿ ಆಯ್ತು. ನೌಕರಿ ಮನುಷ್ಯರು ಎರಡದವ್ರ ಮನಿ ಹೊಂಟೋದ್ರು ಸಾವುಕಾರ ಈ ಕಡೆ ರಾಜ ಬೀತಾನ ಮನಿ ತಾ ಹೋದ ಕೊಲ್ಲಾಪುರ ರಾಜ ಮನಿ ಹೋದ ಬಳಕ ಇದಿಲ್ ಕತ್ತಿ ಇಲ್ಲಿ ಆಗ್ಯಾದ್ರಿ ಕತ್ತಿ ಎಲ್ಲಿ ಬೆಳೀತಾ ಅದು ಜಗನ್ ಮಾತಿ ಸಂಭವಿ ಅಂತಳ ನನಗ ನೋಡ್ಬೇಕಂದ್ರೆ ಯಾವಾಗ ಕಳಕಿಯಾಗ ಸುಟ್ಟ ನಂದ ಬಳಕ ಹೊಲದಾಗ ಇದು ಸುಟ್ಟಾರ ಇವರು ಹೊಲಕ್ಕೆ ನೋಡ್ಬೇಕು ಕೈ ತೊಳೆದ ಹತ್ಬೇಕಂತ ಜಗನ್ ಮಾತೆ ಸಂಭವಿ ಮತ್ತ ಎಲ್ಲಿ ಬಂದ ಆಡ್ರಿ ತೊಂಬಿನ ಜ್ವಾಳ ಹೊಲ ಇತ್ತು ಸಾವುಕಾರ ಇದು ರಾಜ ಅಂದು ಕೊಲ್ಲಾಪುರ ರಾಜನ ಹೊಲಕ್ಕೆ ಬಂದಳು ನೌಕರಿ ಮನುಷ್ಯರು ಹೊಲ ಕೈಲ ಕಟ್ಟಿರು ತಮದೇರಿ ನೌಕರಿ ಮನುಷ್ಯರು ಹೊಲದೊಳಗ ಶೀತಿನ ಚಲಿ ತನ್ನು ಶೀತಿನ ದಾಣಿ ತಿನ್ಕೋತ ಕೂತಿದ್ರ ದೇವಾ ಅಷ್ಟದೊಳಗಾಗ್ಯ ತಾಯಿ ಬಂದಳು ಏ ಮಕ್ಕಳ ಐರಾದ ಉದಿ ಅಂಬ ಐರಾದ ಉದೋ ಅಂತ ಹೇಳಿ ಅದೇ ಬೆಳಕ ಅವ್ರ ಹಂತ ಹಾಕ ಬಂದಾಳ ಯಾಕ್ರೋ ಮಕ್ಕಳ್ರಿ ಹಾ ನೀವು ಬಿ ಶೀತಿನ ತಿಲ್ಲಾಕತ್ರ ನನಗೆ ಮುಗ್ ಶೀತಿ ಕೊಡ್ರಿ ಮಗ ಅವ ನಾವು ಶೀತಿನ ತಿಲ್ಲಾಕತ್ತೆ ಅಂದ್ರೆ ನಿನ್ಗೆ ಶೀತಿನ ಸಿಗಂಗಿಲ್ಲ ನಮ್ಮೂರ ರಾಜ ಯಾರಿಗ ದಾನ ಧರ್ಮ ಮಾಡಬೇಡ ಅಂತ ಹೇಳ್ಯಾನ ಮತ್ ಮುಂದಿನ ಹೊಲಕ್ಕೆ ಹೋಗ್ತಾಯಿ ನಾವು ಅಂತೂ ಕೊಡಂಗಿಲ್ಲ ಅಲ್ರೋ ಮಕ್ಕಳ್ರಿ ನಿಮ್ಮನ್ನ ನೋಡಬೇಕಂದ್ರೆ ರಾಜ ಒಳಗೆ ಬರ್ತಾರೇನು ಕೊಲ್ಲಾಪುರ ರಾಜ ನನಗ್ ಮುಕ್ ನೋಡಬೇಕಂದ್ರೆ ನೀವು ಬಿ ಶೀತಿ ತಿಲ್ಲಾಕತ್ರೆ ನನಗೆ ಕೊಡ್ರಿ ಮಕ್ಕಳ್ರಿ ನಿಮ್ ತಾಯಿ ಪ್ರಮಾಣ ನೀವು ನನ್ನ ಮಕ್ಕಳ ಪ್ರಮಾಣ ನಿನ್ನ ಮಾತು ಕರೆದ ತಾಯೋ ಎಲ್ಲೋ ಸೂಳೆ ಮಕ್ಕಳ ನನ್ನ ಹುಕುಮಿಲ್ಲ ನೀ ಹಾಗೆ ದಾನ ಧರ್ಮ ಮಾಡಿದ್ರಂತೆ ಅವ್ರ ನಮಗ ಶಬ್ದ ಬಿಡ್ತಾರ ನಮ್ ಕೈಲಿ ಆಗಂಗಿಲ್ಲ ಅವ್ವ ನೀವು ಹೊಂಟು ಹೋಗುವಂತವ್ರಾಗ್ರಿ ಎಷ್ಟಲ್ಲ ಕಿಡಾವಿಲ್ಲ ಜಗನ್ ಮಾತಿ ಅಂದಳ ಯಾಕೆ ಮಗಳೇ ಇರ್ಲಿ ಕೊಡಲ್ರಿ ಕೊಡಲ್ಲ ಆಶೀರ್ವಾದ ಅಂದಳು ಕೊಟ್ಟಳು ಆಶೀರ್ವಾದ ಕೊಟ್ಟು ಬಂದಳು ಎಲ್ಲಿ ಬಂದಾಳ ಆ ಹೊಲದ ತಂಟಿ ಬದಿ ಏನಂತಾಳ ಏ ಮಕ್ಕಳ್ರಿ ನನಗ ನೀವು ಶೀತಿ ಕೊಡ್ಲಿಲ್ಲ ಮೊದಲೇ ಅಂದಾರ ಪಾತಿನ ಕೊರಳಲ್ಲಿ ಹಾಲಿದ್ದು ಫಲವೇನು ಶ್ವಾನ ನೋಡಬೇಕಂದ್ರೆ ಹಾಲಿನ ಒಳಗಿನ ಫಲವಿದ್ದು ನೀರಿದ್ದು ಏನಂದ ನೋಡ್ರಿ ಈಗ ನಿಮ್ ಜ್ವಾಳದ ಗತಿ ಏನು ಮಾಡ್ತೇನಂತ ಜಗನ್ಮಾತಿ ದೇವಿ ಎಲಬಾರ್ಯಾಳ ಉದೋ ತಾವಾಜ ಮಾಡಿ ಹಡಿವೆಲಿ ಭಂಡಾರ ತೆಗೆದು ಭಂಡಾರ ನೋಡ್ಬೇಕಂದ್ರೆ ಆ ಜ್ವಾಳದ ಹೊಲ್ದಾಗ ಅವ ಕಾಟ್ಯಾಳ ಕಣ್ಣಾಗಿನ ಕಾಡಿಗೆ ತೆಗೆದು ಒಂದೇ ನೋಡ್ಬೇಕು ತಂಟಿ ಹಸಿಲ್ಲ ಜ್ವಾಳದ ಜ್ವಾಳ ಎಲ್ಲ ನೋಡ್ಬೇಕಂದ್ರೆ ಪಾಶೆ ಎಕ್ಕರ ಜಮೀನು ನೋಡ್ಬೇಕಂದ್ರೆ ಎಕ್ಕರ ಇದ್ದಿನ ಹೊಲ ಪೂರ ನೋಡ್ಬೇಕು ಕರಿ ಕರಿ ಕಡ್ಡಿ ಮಾಡಿಟ್ಟಾಳ ದೇವರೇ ನೌಕರಿ ಮನುಷ್ಯರಂತ ವೇಣ ಯಾಕೋ ಸಿಟ್ಟಿ ರುಚಿ ಎತ್ಲಕತ್ತೀನಿ ನಾವು ನಾಕತ್ತೀನಿ ತಗೊಂಡ್ ಬಾರೋ ಅಣ್ಣ ಅಂತ ಓಡ್ಕೋತ ಹೋಗಿ ಇನ್ ಯಾ ತೆನಿ ತೆಗಿತಾರ ಆ ತೆನಿ ನೋಡ್ಬೇಕು ಕರ್ರಿಗೆ ಅದು ಯಾಕೋ ಎಲ್ಲಿ ನೋಡಿದ್ರಲ್ಲಿ ಇವನ್ ಹಚ್ಚಿ ಕರ್ಗದ ತೆನಿನ ಕಾಣ್ಕತ್ತವಲ್ಲ ಹೋಯ್ ನಣ ಹೊಲ ಎಲ್ಲ ಲಾಸ್ ಆಗ್ಯದ ಅವನ ಮುದುಕಿ ಬಂದಿತ್ತು ಮುದುಕಿ ಏನೋ ಜಾತು ಅದನ್ನು ಹುಡುಕ್ಯಾಡ ಹೋಯ್ ಆ ಹೊಲ್ದಾಗ ಈ ಹೊಲ್ದಾಗ ನೋಡು ಜೊತೆ ಹೋಗಿ ಹುಡುಕ್ಯಾಡ್ರಿ ನಡಿ ಎಲ್ಲಾ ಅಡಿ ಬ್ಯಾಲ ಹೋಗಿ ನೋಡ್ತಾರ ಗೋಯಾತ ಹತ್ರ ಒಳಗೆ ತ್ರೀಯಾಡು ನೋಡಿದ್ರು ಎಲ್ಲಿ ಜಗದಂಬ ಕಾಣಂಗಿಲ್ಲ ಈಗ ಇಲ್ಲ ಇತ್ತಲ್ಲ ಮುದುಕಿ ಇಲ್ಲ ಮಾಯ ಐತಲ್ಲ ಅಂತ ಕಡಿ ಕಣ್ಣು ನೋಡಿದ್ರು ಈಗ ಇದು ಸುದ್ದಿ ಹೋಗಿ ತೋರಿಸ್ಬೇಕಲ್ಲ ರಾಜ ಕೋಲ್ಹಾಪುರ ರಾಜ್ಯಾರ ಬಲಿ ಬಂದಾರ ನೋಕ್ರಿ ಮನುಷ್ಯರ ಬಂದು ರಾಜಾರಿ ನಮಸ್ಕಾರ ಬರ್ತಾರ ನಮಸ್ಕಾರ ರೀ ರಾಜಾರಿ ನಮಸ್ಕಾರ ಅಪ್ಪ ಮಕ್ಕಳೇ ಯಾಕೆ ಬಂದ್ರಿ ಯಾಕೆ ಇದ್ರ ಸಲುವಾಗಿ ಮಾತು ಕೇಳ್ರಿ ಮಹಾರಾಜ ಒಂದ್ ಮುದುಕಿ ಬಂದಿತ್ತು ಜೋಗ ನೀಡ್ರಿ ಅಂದಳು ಜೋಗ ಕೊಡ್ಲಿಲ್ಲ ಸಿಟ್ಟಿ ನೀಡಲು ಸಿಟ್ಟಿ ಕೊಟ್ಟಿಲ್ಲ ಹೊಲದ ಹೊಲ ಎಲ್ಲ ಲಾಸ್ ಮಾಡಿರ್ತಾಳ್ರಿ ಬಂದ್ ನೋಡಟ್ ನಡ್ರಿ ಅಂದ ನೋಡ್ರಿ ಆಗ್ಲಿತ ಮಾ ನಡ್ರಿ ಅಂತ ಹೇಳಿ ಕೇಸಿಂದ ಆ ರಾಜ ಅವ್ರ ಕೂಡಲೇ ಬಂದ ಆನ ಬಂದು ನೋಡ್ತಾನ ಹೊಲದೊಳಗ ರಾಜ ತನ್ನ ಹೊಲ ಎಲ್ಲ ಸಾಧನ ಆಯ್ತು ಖರೆ ಆ ಮುದುಕಿ ಬಂದ್ರೆ ಎಳ್ಳಿನಷ್ಟು ಜೋಗ ಇಡಿವ್ಯಾರಿ ಎಲ್ಲಾ ಜ್ವಾಳ ತಟ್ಟ ಕಿತ್ತೆ ಹಾಕಿ ಒಯ್ದು ನೋಡ್ಬೇಕು ಎತ್ಕೊಳ್ಳಿ ಹಾಕ್ರಿ ಎತ್ಕೊಳ್ತೀನಿ ಡೋರ್ಕಿ ಹೊಡೀಲಿ ಖರೆ ಆ ಮುದುಕಿ ಬಂದ್ರೆ ಜೋಗ ನೀಡಬ್ಯಾರ ಅಂತ ಇಷ್ಟು ಹೇಳಿ ಸಾಹುಕಾರ ತನ ಮನಿಗೆ ತಾವ ಅಂಟ ಬಂದ ನೌಕರಿ ಮನುಷ್ಯ ತಂತ ನೌಕರಿ ಮಾಡಕತ್ತರು ಇಲ್ಲಿ ಕತಿ ಇಲ್ಲಿ ಆಗಿ ಆದ್ರೆ ಕತಿ ಇಲ್ಲಿ ಬಿಡ್ತಾರೆ ಜಗನಮ್ಮ ದೇವಿ ಅಂತ ಅಳ ಎಲ್ಲೋ ಮೂರ್ಖ ಮಗನಿ ಅಂದಳು ಮತ ನೋಡ್ಬೇಕಂದ್ರೆ ಆರು ಕೊಲ್ಲಾಪುರ ರಾಜ ಅಂದ ಮತ ತೋಟಕ್ಕೆ ಬಂದಾಳ ಅಲ್ಲಿ ಪಾಶೇಕರ್ ಜಮೀನ್ ನೋಡ್ಬೇಕಂದ್ರೆ ಕಬ್ಬ ಹಾಕಿದ್ರಿ ರಾಜ ಆ ಕಬ್ಬಿಲ ಒಂದ ಬಂದು ಒಂದ್ ಐದು ಕಬ್ಬ ಕುಡ ಮಗ ಪೂಜೆ ಅಂದಳು ಮಗ ನನ್ನ ಮನ್ಯಾಗ ಒಂದು ಲೆಕ್ಕದ ನಾ ಆರಾಧಿ ಹೆಣ್ಮಗಳಿದ್ದೀನಪ್ಪ ನನ್ನ ಮನ್ಯಾಗ ಒಂದ್ ಲೆಕ್ಕದ ಒಂದ್ ಐದು ಕಬ್ಬ ಕುಡ ಅಂದ ಆರೋಗ್ಯ ಜನ ಸಿಪಾಯಿ ಬೇನಂತ ನಾ ತಾಯಿ ನಮ್ಮ ಊರ ರಾಜನ ಹುಕುಮದ ಅವ್ವ ಯಾರು ಒಬ್ರು ಬಂದ್ರು ಅವ್ರಿಗೊಂದು ದಂಡ ಕೊಡಬ್ಯಾಡ್ರಿ ಅವ್ರಿಗೂ ಹೆಂಗ್ ಬರ್ತಾರ ಹಂಗ ವಾಪಸ್ ಹೊರಗೆ ಹಾಕ್ರಿ ನಮ್ಮ ರಾಜನ ಬಹಳ ಹುಕುಮದ ಅಂತ ಹೇಳಿಕೇಸಿಂದ ನಾವು ಕೊಡಂಗಿಲ್ಲವ ಹೋಗ್ ಎಷ್ಟಲ್ಲ ಗಿಡವಿಲ್ಲ ಜಗದಂಬ ದೇವಿ ಅಂತಳ ನನಗೆ ಕಬ್ಬು ಕೊಡಂಗಿಲ್ಲ ಮಕ್ಕಳ್ರಿ ನೋಡ್ರಿ ಈಗ ನಿಮ್ ಕಬ್ಬಿನ ಗತಿ ಏನ್ ಮಾಡ್ತೀರ ಅಂದಳು ಮತ್ತ ಅಲ್ಲಿ ಬಿ ಜಗದಂಬ ದೇವಿಗೆ ಸಿಟ್ಟ ಬಂದಾದ ಹಡಿವೆಲ್ಲಿ ಭಂಡಾರ ತೆಗೆದುವುದು ಮತ್ತ ಭಂಡಾರ ಕಡ್ದಳು ಆ ತೋಟದಾಗ ಕಬ್ಬಿಂದು ಕಬ್ಬೆಲ್ಲಾದಾರಿ ಬರೇ ನೋಡಕ್ಕೆ ಬಿದ್ರೆ ಬೊಂಬುಗಳಾಗಿ ಇಲ್ತಾವ ಮನುಷ್ಯ ಗಾಬರಿ ಆಗಿ ಏನಂತಾನೆ ಕಬ್ಬೇ ಮಾಯ ಮಾಡ್ಯಾಳ ದೇವಿ ನನಗ ಮಾಯ ಮಾಡಿಲ್ಲಪ್ಪ ಅಂತ ರಾಜನ ಬಲಿ ಬಂದರು ನಡಿಯೋಣ ನಡಿ ರಾಜನ ಬಲಿ ಬಂದರು ನಮಸ್ಕಾರ ಮಾಡಿದ್ರು ರಾಜ ಆಗ ನಮಸ್ಕಾರಪ್ಪ ನಮಸ್ಕಾರಪ್ಪ ನಮಸ್ಕಾರ ಯಾಕೋ ತಮ್ಮ ಯಾಕ ಬಂದ್ರಿ ತೋಟ ಕಾಯ್ದ್ಬಿಟ್ಟು ಇಲ್ಲಿ ಈಗ ಬಂದ್ರಿ ರಾಜ ನೋಡ್ರಿ ನಿನ್ನ ಕಾಲದಲ್ಲಿ ನಮ್ಮ ತೋಟದೊಳಗ ಯಾವ ಊರ ತಾಯಿ ಬಂದಿದ್ದಳು ಏನೋ ಅವ್ರ ಮನೆ ಒಳಗ ಏನು ಗೊಂದಲ ಹಾಕದ ಅಂತ ಅವ್ರಿಗೆ ಐದು ಕಬ್ಬಿನ ದಂಟ ಬೇಕಾಗಿತ್ತಂತ ಬಂದಿದ್ರು ನಾವು ಕೊಡಲಂತ ಹೇಳಿದೀವಿ ನಮ್ಮ ರಾಜನ ಹುಕುಮ ಇಲ್ಲ ಅಂತ ಅಲ್ಲಕ್ಕ ಕ್ಷಣವಿಲ್ಲ ಬಿಟ್ಟು ಬಿಡ್ರಿ ಮಕ್ಕಳ ಐದ್ರದ ಆಟ ನೋಡ್ರಿ ಅಂತ ಹೇಳ್ಕೇಸಿಂದ ಆಕೆ ವಾಪಸ್ ಬಂದು ಹೋದ್ರಿ ಮಹಾರಾಜ್ ಮುಂದ ನೋಡ್ಬೇಕಾಯ್ತದ ಕಬ್ಬು ಹೋಗಿ ಬಿದ್ರೆ ಬಂಬು ಆಗ ನಿಂತವ ರಾಜ ಬಂದ ನಿಮ್ಮ ಕಣ್ಣು ಆರು ನೋಡುವಂತವ್ರಾಗ್ರಿ ತುಳು ಜಾಬವಾರಿ ಅಂತಾಳ ಈಗ ಕಬ್ಬ ಮಾಯಾಗ್ಯಾದ ಈಗ ಅವನ ಶರೀರಕ್ಕೆ ನೋಡಬೇಕಾದ್ರೆ ಬ್ಯಾನಿ ಆಸ್ತಿ ಏನಂತ ತುಳಜಾ ಭವಾನಿ. ರಾತ್ರಿ ಸಮಯ ಆಗ್ಯಾವಿ, ರಾತ್ರಿ ಟೈಮಿನಾಗ ತುಳಜಾ ಭವಾನಿ ಊದು ಊದು ಅಂತ ಕೌಡಿ ಮಾಳ ಹಾಕೊಂಡು ಹಣಿ ತುಂಬಾ ಭಂಡಾರ ಪಡ್ಕೊಂಡು ಆ ಸಾಹುಕಾರ ನೋಡಬೇಕು ರಾಜಂದು ನೋಡು ಕೊಲ್ಲಾಪುರ ರಾಜಂದು ರಾತ್ರಿ ಟೈಮಿನಾಗ ಮನಿಯೊಳಗ ಮಕ್ಕೊಂಡಿದ್ದ ರಾಜ ಊದೋ ಊದು ಅನ್ಕೊತ ದೇವಿ ಬಂದು ನೋಡ್ಬೇಕು ಹಣಿ ಮೇಲೆ ಭಂಡಾರ ತೆಗೆದು ಒಕ್ಕಾಟಾಳ ಮಹಿಮಿಯಾಳ ಒಕ್ಕಾಟಿ ಏನಂತಾಳ ಡಾಕ್ಟರ್ ಯಾವ ಪ್ರಕಾರ ಇಂಜೆಕ್ಷನ್ ಕೊಡ್ತಾನ ಪೇಷಂಟ್ ಕಾ ಆ ಪ್ರಕಾರ ದೇವಿ ದಿನ ಹಾಕಿ ಬಂದು ಭಂಡಾರ ಒಕ್ಕಾಡ್ಬೇಕು ಸಾಹುಕಾರ ಮೈ ಒಳಗ ಇಟ್ಟ ಅರಬಾಟ ಬೆಂಕಿ ಬಿದ್ದ ದೇವರೇ ಮರದಿವಸ ಹೊತ್ತ ಬಂಟಾದ ಯಾವ ಪ್ರಕಾರ ನೋಡ್ಬೇಕಾದಾರ ಪೇಪ್ರಿ ಬ್ಯಾನಿ ಆಗತ್ತ ಅದು ಆ ಪ್ರಕಾರ ರಾಜ ಚಡ್ ಪುರುಸ್ಲಕತ್ಯಾರ ಬಿದ್ದಾದ ದೇವರೋ ಹಗಲು ರಾತ್ರಿ ನಾ ಶಿವನ ಪೂಜಾ ಮಾಡವ ಹಗಲು ರಾತ್ರಿ ಆತನ ಧ್ಯಾನ ಮಾಡವ ದೇವಾ ಇವತ್ತಾಗ ನನ್ಗೇನು ಪೂಜೆ ಮಾಡದೊಳಗ ಬೋಲು ಚುಕಾಯ್ತು ಅಂತೇಳಿ ಹಗಲು ರಾತ್ರಿ ಆತನಾಗುತ್ತಾನೆ ಆತ ದೇವಿಯನ್ನ ಶಿವನ ಧ್ಯಾನ ಮಾಡದ ಒಳಗಿ ಬ್ಯಾಲಿ ಕಡಿಮೆ ಆಗಲ್ರಿ ಹೆಚ್ಚಾಗ್ಲಕತ್ತೋತು ಆ ಹೆಣತಿ ದಿನ ಆಕಿ ಬಂದ್ ನೋಡ್ಬೇಕು ಹರಿ ಹಾಡಿ ಮೈ ಮೇಲೆ ಬಿದ್ದಾಳ ಹೇ ಪತಿ ದೇವಾ ನಿಮ್ಮ ಏನೈತ್ರಿ ರಾಜ ಹರಿ ಅಂತ ಆ ರಾಜ ಕೊಲ್ಲಾಪುರ ರಾಜ ಆಗ ಹೆಣತಿ ಇದಳು ಮಾಣಕಾವತಿ ಆ ಮಾಣಕಾವತಿ ಮೈ ಮೇಲೆ ಬಿದ್ದಂತಾಳ ಪತಿ ದೇವ ಏನೈತಿ ನಿಮ್ಮ ರಾತ್ರಿ ಅಂತ ಮೈ ಮೇಲೆ ಬಿದ್ದ ಬಳಕ ಏನಂತಾನ ನನ್ನ ಮೈ ಯಾಗ ನೋಡ್ಬೇಕು ಹುರುಪಿಟ್ಟ ಅದನ್ನ ಹರಿ ಅಂತ ಮೈ ತುಂಬಾ ಕರ ಕರ ಕರ ಕರ ಕೆದರ್ಲಾಕತ್ತದ ಹಂಗಾಗ ಕೆವ್ರ ಕೆವ್ರತಾರ ಹಂಗೆ ನೋಡ್ಬೇಕಂದ್ರೆ ಹದಗಡ್ಡಿ ಆಗ್ಯಾವ ಪಟ ಪಟಗ ಹೊಡೆದು ಒಳಗಿನ ಕಿವಾರ ಸೋಲಗತ್ತೆ ಅದು ಮಹಾರೋಗ ಒಡಿಲಿ ಅಂತ ಸರಾಪ್ ಕೊಟ್ಟಿಡ್ರಿ ದೇವಿ ಭಂಡಾರ ಒಳಗಿಂದೆ ಆ ಭಂಡಾರದಿಂದ ಸಾಹುಕಾರ ಬೈಯಾಗ ಹೊರಪಿಟ್ಟ ಅದು ಹೆಂಡತಿ ಅಂತಾಳ ನನ್ನ ಪತಿ ರಾಗ ನಾ ಉಳಿಸ್ಕೋಬೇಕಂತ ಆ ದವಾಖಾನೆ ಈ ದವಾಖಾನೆ ಅಲ್ಲಿ ಇಲ್ಲಿ ತೋರಿಸ್ತಾಳ ಎಲ್ಲಿ ಬ್ಯಾನಿ ಕಡಮೋದಿಲ್ಲ ನೋಡ್ರಿ ದವಾಖಾನಿ ಬ್ಯಾನಿ ಇತ್ತಂದ್ರ ದೇವ್ರ ಬ್ಯಾನಿ ಇತ್ತಂದ್ರ ದವಾಖಾನಿ ಕಮ್ಮಿ ಆಗಂಗಿಲ್ಲ ಎಲ್ಲಾ ಕಡೆ ತೋರಿಸೋಳು ತೋರಿಸಿ ಎಲ್ಲಿ ಬ್ಯಾನಿ ಕಡಿಮೆ ಆಗಂಗಿಲ್ಲ ಒಳಗ ನೋಡ್ಬೇಕ ಮನಿ ಒಳಗ ಉಪಾಧ್ಯ ಬ್ರಾಹ್ಮಣ ಇದ್ದ ಮನಿ ದೇವರ ಆ ಉಪಾಧ್ಯನ ಮನಿ ಹೋಗಿ ಮಾಡ್ಕೋತಿ ಏನಂತಾಳ ಯಾಕ್ರಿ ಬ್ರಾಹ್ಮಣ ಮಹಾರಾಜ್ರಿ ನನ್ನ ಮನಿ ಒಳಗ ನನ್ನ ಕೊಲ್ಲಾಪುರ ರಾಜ ಅಂದ್ರ ಊರಿಗೆ ರಾಜ ನನ್ನ ಗಂಡ ಮನಿ ಒಳಗೆ ಚಡಪಡಿಸ್ಲಾತಾನ ಮೈಯಾಗ ಹುರುಪಿಟ್ಟದಂತ ಯಾ ದೇವರ ಜನರು ಹೊಣತಾರೆ ನೋಡ್ರಿ ಅಂದ ಆಗ ಬ್ರಾಹ್ಮಣ ಏನಂತಾನ ಹೇಳ ಮಗ ನಾ ಪಂಚಾಂಗ ತೆಗೆದು ನೋಡ್ತಾ ಸ್ವಲ್ಪ ತಡಿ ಅಂತ ಹೇಳಿ ಆ ಬ್ರಾಹ್ಮಣ ಪಂಚಾಂಗ ತೆಗೆದು ನೋಡ್ಲಕ್ಕ ತಡಿಲ್ಲ ಏ ಮಗ ನಿನ್ನ ಮನೆಯೊಳಗ ನಿನ್ನ ಪತಿ ರಾಯ ಹಗಲು ರಾತ್ರಿ ಯಾ ದೇವ್ರಿ ನಿನ್ನ ಎಲೆ ಏನಿವಿಲ್ಲ ಬರೇ ಶಿವನ ಭಕ್ತ ಅಲ್ಲ ಕರೆ ಶಿವನ ಧ್ಯಾನ ಮಾಡ್ಯಾಲ ಆ ತಾಯಿ ಪಾರ್ವತಾ ದೇವಿಗೆ ಮರ್ತ ಬಿಟ್ಟಾಲ ನಿನ್ನ ಮನೆಯೊಳಗ ಕುಳ ದೇವತಿ ತುಳಸಾ ಭವಾನಿ ಹಾಳು ಕೆಣ್ಣ ದೇವತಿ ಆಗಿ ಇದಿಯಾಗಿ ಬೆನ್ನತ್ಯಾಳ ಅದಕ್ಕಾಗಿ ಇದೇ ದೇವಿ ಸಪದ ನೋಡ ತಂಗಿ ಎಂದ ಆ ದೇವಿಗೆ ನಿಮಗ ಪೂಜೆ ಮಾಡಿದ್ರಿ ಎಂದ ಆಕೆಗೆ ನಂಬಿದ್ರಿ ಅಂದ್ರೆ ಆ ವೇಳೆ ನಿಮಗ ಎಷ್ಟೋ ನಿಮಗ ಕೊಟ್ಟ ನಡೆಸ್ತಾಳ ಇದೇ ತಾಯಿ ಜಗದಮ್ಮನ ಶ್ರಾಪದ ನಿನ ಪತ್ರೆ ಆಯಾಗ ಅಂತ ಆತ ಬ್ರಾಹ್ಮಣ ಹೇಳ ಬೀಳ್ತಾನೆ ಮಾಣಕಾವತಿ ಆ ಬ್ರಾಹ್ಮಣನ ಮಾತು ಕೇಳಿ ಯಾಕ್ರಿ ಅಗಲ್ ಬರ ಬ್ರಾಹ್ಮಣ ಅಂತ ಪಂಚಾಂಗ ದಾನ ದಕ್ಷಿಣ ಇಟ್ಟು ಕ್ಷಣ ಮಾಡಿ ಮನಿಗೆ ಬಂದಾಳ ಮನಿ ಒಳಗೆ ಬಂದು ನೋಡ್ರಿ ಆ ಪತಿ ದೇವನ ಹೆಸರು ಮೇಲೆ ಹಾಲು ಗಂಡಗ ಅಂತಾಳೆ ಯಾಕ್ರಿ ಪತಿ ದೇವ ನಮ್ಮ ಮನಿ ತಾಳ ನಾವು ಶಿವನ ಭಕ್ತರೇ ಇದೇವ್ ಶಿವನ ಧ್ಯಾನ ಮಾಡ್ತೇವು ಶಿವಶಕ್ತಿ ಇದ್ದು ಇಬ್ಬರು ಜಗತ್ ಜೋಡಿಯಾರ ನಾವು ತುಳಜಾ ಅಂಬಾ ಭವಾನಿಗೆ ಮರ್ತಿದ್ದೇವು ಅದ್ರ ಸಲುವಾಗಿ ನಿಮ್ಮ ಮೈಯಾಗಿ ಊರು ಪೆಟ್ಟಾದ ನಾವು ನೀವು ಕೂಡಿ ನಡ್ರಿ ಹೋಗಾರ ಅಂತ ಮನಿ ಒಳಗೆ ಜಗಲಿ ಮೇಲೆ ಬಂದಾರ ಜಗಲಿ ಮೇಲೆ ಬಂದು ಆ ದೇವಿ ಜಗದಮ್ಮನ ಪೂಜೆ ಮಾಡಿ ಹೆಣತಿ ಏನಂತಳ ಪತಿ ದೇವಾಗ ಯಾಕ್ರಿ ಪತಿ ದೇವ ನಿಮ್ಮ ಮನೆಯಾಗಿ ನೋಡ್ಬೇಕಂದ್ರೆ ನಿಮ್ಮ ಮೈಯಾಗಿನ ಬ್ಯಾನಿ ಕಮ್ಮ ಆಗ್ತದಂತ ನಮ್ಮ ಉಪಾಧ್ಯ ಬ್ರಾಹ್ಮಣ ಹೇಳ್ಯಾನ ಆ ಹೆಣ ದೇವತಿಗೆ ಊದೌದು ಅನ್ಬೇಕಂತ ಐದಾರೈದು ದಿವಸ ತುಳಜಾಪುರಕ್ಕೆ ನಡ್ಕೋತ ಹೋಗ್ಬೇಕಂತ ತುಳಜಾಪುರಕ್ಕೆ ಹೋಗಿ ಆಕಿನ ಭೋಗಿ ಭಂಡಾರ ಒಡೆ ಮಾಡಿ ಆಕಿ ದೇವಿ ಕೊಟ್ಟಿನ ಪ್ರಸಾದ ಮನೆಯೊಳಗೆ ತಂದು ಮನೆಯೊಳಗೆ ಅನುಶಾಂತಿ ಮಾಡಿಸಿ ಬೀಗರ ನಟ್ರಿ ಕರೆಸಿ ನಾವು ಒಂದಾಗದೇವ ಅಂದ್ರೆ ನಮ್ಮ ಪಾಪ ಪರಿಹಾರಿಗೂ ದೂರ ಆಗ್ತದ್ರಿ ನಡ್ರಿ ಅಂದಳು ಅದಕ್ಕಂದಾರಿ ಹೆಣ್ಣವನ ಮಾಯಿ ಗಂಡವನ ನಾಯಿ ಹೆಣ್ಣಿನ ಕೇಳಿದ್ರೆ ಸುಖ ಆಗತ್ತ ಜಗತ್ ಒಳಗಂತ ತಿಳ್ಕೊಂಡ ಯಾರು ರಾಜ ಹೆಣತಿಗತ್ತನ ಮಾಡಕವತಿಗಿ ಎಲೆ ಮಾಡಕವತಿನಿ ಹಂಗಂದಿ ಹಾಗಂತ ಸತಿಪತಿ ಇಬ್ಬರ ಕೂಡಿ ಐದಾರೈದು ದಿವಸ ನೋಡ್ಬೇಕಾದಾರ ಮನಿ ಒಳಗೆ ನೋಡ್ಬೇಕು ಸ್ವಚ್ಛತಾ ಮಾಡಿ ಗಂಡ ಎಡ್ತಿ ಕೂಡಿ ಉದ ಉದೋ ಆರಕೋತ ಪಾದತ್ರ ಮಾಡ್ಕೋತ ತುಳಸಾಪುರ ತುಳಜಾಪುರ ಒಳಗ ಆದಿಶಕ್ತಿ ಜಗನ್ಮಾತಿ ಸಾಂಬಾವಿ ಕುಂತಿಳು ಗರ್ಭಗುಡಿ ಒಳಗ ಆತ ನೋಡ್ಬೇಕು ಕೋಲ್ಹಾಪುರ ರಾಜ ಬಂದ ಹ್ಯಾಂಗ ಬಂದ ಮನಿ ಒಳಗೆ ಬಂದು ನಮೋ ನಮೋ ಅಂತ ಕೈ ಮುಗಿದು ನಿಂತ ನೋಡ್ರಿ ಆ ಕಲ್ಲೊಳದಾಗ ಸ್ನಾನ ಮಾಡ್ಕೊಂಡ್ರು ಸತೀಪತಿ ಕೂಡಿ ಕಲ್ಲೊಳದಾಗ ಸ್ನಾನ ಮಾಡಿ ಕಲ್ಲೊಳದಾಗ ಸ್ನಾನ ಮಾಡಿ ಬಳಕ ಮೈಯಾಗಿ ನೋಡ್ಬೇಕ ಬಾರಾಣಿ ಬ್ಯಾನಿ ಕಮ್ಮಿ ಐತ್ರಿ ಯಾರ್ದು ಕೋಲ್ಹಾಪುರ ರಾಜ ಚಾರಾಣೆ ಬ್ಯಾನಿ ಉಳಿತ್ರಿ ಗಂಡಾಯಣ ತೀ ನೋಡ್ಬೇಕಂದ್ರ ಉದೋ ಉದೋ ಅನ್ಕೋತ ಗರ್ಭಗುಡಿ ಒಳಗೆ ಬಂದಾರ ಗರ್ಭಗುಡಿ ಒಳಗೆ ಬಂದು ಪರದಕ್ಷಿಣೆ ಆಗ್ಲಕ್ ಶುರು ಮಾಡ್ಯಾರ ಹೆಣತಿ ಅತ್ತಳೆಯ ದೇವಾಲಯ ಪತಿ ದೇವ ಉಳದಂದ್ರ ಈ ಜಗತ್ತೆಲ್ಲ ನನಗ್ ಸಿಕ್ಕಾಂಗ ಇದು ನನ್ನ ಹಣಿವೆಯಲ್ಲಿನ ಮಾಂಗಲ್ಯ ಕುಕುಮದಂತ ಆ ಗಂಡಗ ಕೈ ಹಿಡಿದು ಏನಂತ ಯಾಕ್ರಿ ಪತಿ ದೇವ ನೋಡ್ರಿ ನೀವು ಸುಖ ಇದ್ರಿ ನನಗ್ ಸುಖ ನೀವು ಸುಖ ಇದ್ರಿ ಆಗ್ಬಾರ್ದು ನಿಮಗ ಘೋಟಾಳಿ ಆಗ್ಬಾರ್ದು ಮೈಯಾಗ ಬ್ಯಾನಿ ಕಮ್ಮಿ ಆಗ್ಯದ ಇನ್ನ ಒಂದ್ ಸ್ವಲ್ಪ ಬ್ಯಾನಿ ಉಳ್ದದ ನಾವು ನೀವು ಕೂಡಿ ಆ ದೇವಿ ನೋಡಕ್ ಪ್ರಾರ್ಥನಾ ಮಾಡಿ ಆ ದೇವಿ ಪೂಜಾ ಮಾಡಮ್ ನಡ್ರಿ ಅಂತ ತುಳಜಾಪುರೊಳಗ ಪೂಜಾ ಮುಗಿಸ್ಕೊಂಡಾರ ಅಭಿಷೇಕ ಮಾಡಿಕೊಂಡು ತುಳಜಾ ಭವಾನಿ ಇದು ಜಗನ್ಮಾತಿದ ಅಭಿಷೇಕ ಮಾಡ್ಕೊಂಡು ದೇವಿ ಕೊಟ್ಟಿದ್ದ ಪ್ರಸಾದ ಸಾಕ್ಷಾತ್ ಜಗನ್ಮಾತಿ ದೇವಿ ಬಂದು ಪ್ರಗಟ ಆದ್ರು ಆ ಕೋಲ್ಹಾಪುರ ರಾಜ ಆ ಕೋಲ್ಹಾಪುರ ರಾಜ ಆಶೀರ್ವಾದ ಕೊಟ್ಟಳು ಬೆನ್ನ ಮ್ಯಾಲ ಯಾಕೋ ಕೋಲ್ಹಾಪುರ ರಾಜ ನನಗ ಬರಲ್ಲ ಅಂತ ತಿಳಿದಿದ್ದು ನನ್ನ ದರ್ಶನಗ ಬಂದಿದ್ದೀ ಮಗ ಹೋಗ್ ನಿನಗ ಮಾಫಿ ಮಾಡಿನ ಕರೆ ವರ್ಷಿ ವರ್ಷಿ ನೋಡ್ಬೇಕಂದ ನನ್ನ ಜಾತ್ರಿ ನೀನೇ ಬಂದ್ ಮಾಡ್ಬೇಕು ಮಗ ನೀ ಬರವ ತನಕ ನನ್ನ ತಲೆ ಬಾಕಿಲಿ ತೆರೆಯಂಗಿಲ್ಲ ಈಗ ಹ್ಯಾಂಗ ನೋಡ್ಬೇಕಂದ್ರ ನನ್ನ ವರ್ಷಿಗೆ ಬಂದಿದ್ದೀ ಹಾಂಗ ನೀನೇ ವರ್ಷಿಗೆ ಬಂದು ನನ್ನ ಜಾತ್ರೆ ನಡೆಸಬೇಕು ಕೋಲ್ಹಾಪುರ ರಾಜ ಅಂದ ಯಾಕಲ್ಲಮ್ಮ ಹ್ಯಾಂಗ ನಡೆಸಬೇಕು ನೀನು ಜಾಗರಣಿ ಕೊರಳಾಗ ಕೆವಡಿ ಬಾಳ ಬಲಗ ಯಾಗ ಪರಡಿ ಹಾಕೋಬೇಕು ಎಡಗ ಯಾಗ ಪತ್ತ ಆಚೆಕೊಂಡು ಉದೋ ಉದೋ ತಾಯಿದ ಮನಿ ಜೋಗ ಆಡಿ ಬರಬೇಕು ಜೋಗ ಆಡಿ ಅದೇ ಜೋಗದ ಒಳಗೆ ನೀ ಎಷ್ಟು ಬರ್ತದ ಅನ್ನೋದು ಆಟ ಅನ್ನೋದು ಒಯ್ದು ಮನಿ ಒಳಗೆ ಹಚ್ಚಿ ನಿನ್ನ ಮನಿ ಒಳಗೆ ನೋಡ್ಬೇಕು ಜಾಗರಣಿ ಮಾಡಬೇಕು ಐದ ಕಬ್ಬ ಐದು ಬಾಳೆದಿಣ ತಂದು ನಿನ್ನ ಮನಿ ಒಳಗೆ ಗೊಂದಲ ಹಾಕ ಬಳಕ ನನ್ನ ನೋಡಿ ನೀ ಮಾಡಿದಂತ ಪಾಪ ಪರಿಹಾರ ದೂರ ಆದಂತಳ ದೇವರಿ ಮಾತಿಗೆ ಜಗದಂಬಾ ದೇವಿಗೆ ನೋಡ್ಬೇಕಂದ್ರೆ ನಮೋ ನಮೋ ಅಂತ ತಾಯಿ ಪಾದ ಹಿಡದ ಅಮ್ಮ ನಿನಗೆ ಶರಣ ಬರ್ತೀನಿ ಹಿಂಗ್ ಶರಣ ಬಂದು ವರ್ಷಿ ವರ್ಷಿ ನಿನ್ನ ಜಾತ್ರೆ ಹಿಂಗೆ ಮಾಡ್ತೀನಂತ ಆ ಕೋಲ್ಹಾಪುರ ರಾಜ ಆಗಿ ನಾವು ಆ ತಾಯಿಗೆ ಶರಣ ಬಂದ್ರಿ ಶರಣ ಬಂದವ್ರಿ ಮರಣ ಕೊಡಂಗಿಲ್ಲ ಅಂತ ದೇವಿ ಆಶೀರ್ವಾದ ಕೊಟ್ಟಳು ಆಶೀರ್ವಾದ ಕೊಟ್ಟ ಬಳಕ ಎಲ್ಲಿ ಆ ನೋಡ್ಬೇಕು ಕೋಲ್ಹಾಪುರ ರಾಜರ ಮನಿ ಒಳಗ ಐದು ಮಂದಿ ಗೊಂದಲಿಗಾರಿಗೆ ಕರೆಸಿ ಆ ತಾಯಿದು ಗೊಂದಲು ಮಾಡ್ಯಾರ ಐದು ಕಬ್ಬ ಐದು ಬಾಳೆ ನಿನ್ನ ಮಾಡ್ಯಾರ ಪೂಜಾ ಪಾಠ ಮಾಡಿ ಆ ದೇವಿದು ನೋಡ್ಬೇಕು ಜಾಗರಣಿ ಮಾಡಿ ಆ ದೇವಿದು ನೋಡ್ಬೇಕು ತುಳಜಾಪುರ ಒಳಗ ಇನ್ನ ಆದ್ರ ಬಿ ಕೋಲ್ಹಾಪುರ ರಾಜ ತನ್ನ ಮನಿ ಉರಿ ಹಚ್ಚಿ ಆ ತಾಯಿ ಜಗನ್ಮಾತನ ವರ್ಷಿ ವರ್ಷಿಗೆ ಜಾಗರಣಿ ಮಾಡ್ತಾನ ಇಲ್ಲಿಗೆ ರಾಜ ಇದಿನ ಅವ ನನಗ ತಾಯಿ ದಿನ ಹಾಕಿ ಬರ್ತಾಳನು ಅಂತ ಹಸಿ ಅಂದ್ರೊಳಗೆ ಕುಂತು ಗಂಡಾಯಣತಿ ತಪಸ್ಯ ಮಾಡಕತ್ತಿರು ಸಾಕ್ಷಾತ ದೇವಿ ಬಂದಳ ನೋಡ್ಬೇಕಂದ್ರ ರಂಗಭೂಮಿ ಒಳಗ ದೇವಿ ತುಳಜಾಪುರ ಎಲ್ಲಿ ಯಾರು ನೋಡ್ಬೇಕಾದ್ರ ಕಬ್ಬ ಬೆಳೆದಿಂದ ಕಟ್ಟಿ ಪೂಜಾ ಮಾಡಿರು ಅದೇ ಅಂದ್ರೊಳಗೆ ಬಂದು ಜಗನ್ಮಾತೆ ದೇವಿ ಗಂಡ ಹೆಂಡತಿಗೆ ಆಶೀರ್ವಾದ ಕೊಟ್ಟಾಳ ಹೇ ಮಕ್ಕಳ್ರಿ ನಾನು ಶಿವ ಮಾಡಿದ ಒಳಗೆ ನಿಮ್ಗೆ ಸಂಪತ್ತಿ ಸಂತಾನ ಕೊಡ್ತೀನಿ ಅಂತ ಸಂಪತ್ತಿ ಸಂತಾನ ಕೊಟ್ಟಾಳ ಅವಾಗ ದೇವಿ ಸಂಪತ್ತಿ ಸಂತಾನ ಕೊಟ್ಟಳ ದೇವಿ ಅಂತ ವರ್ಷಿ ವರ್ಷಿಗೆ ಹಂಗೆ ಜಾತ್ರಿ ಮಾಡಕತ್ತಾರ ಇಲ್ಲಿನ ಕೋಲ್ಹಾಪುರ ರಾಜ ಅಂದು ಕತಿ ಸಂಪೂರ್ಣ ಮುಗಿಲಾಗಿ ಬಂದು ದೇವರಿ ನೋಡ್ಬೇಕಂದ್ರೆ ಆ ತಾಯಿ ಪ್ರಾರ್ಥನಾ ಮಾಡಿ ಏನಂತಾರ ಅಮ್ಮ ಬಾಯಿ ಕುಡುಕುಡು ವರ ಉಮ್ಮಮ್ಮಾಯಿ ದೇವಿ ಕುಡುಕುಡು ವರ ಉಮ್ಮಮ್ಮಾಯಿ ಅಂಗವಾದಿ ಸಂಗಮೇಶ್ವರಗ ಅಂಗವಾದಿ ಸಂಗಮೇಶ್ವರಗ ಗಂಗವಾದಿ ಪವಿತ್ರನಾದ ಮೇರಿದಸಿ ಕೋಟಿಸಿ ತಳೆಗ ಮಾಯಗೆ ಕಾಡಿದೆ ಬಲ್ಲಂಗ ಮೇರಿದಲ್ಲಿ ಕೋಟಿಸಿ ತಳೆಗ ಮಾಯ ಬಲ್ಲಂಗ ಸಪ್ತ ರೋಜ ಗುಡ್ಡದ ಮ್ಯಾಲ ಮೊದಲ ಪೂಜೆ ಮಾಡ್ತಾರ ನಿನಗ ದೇವಿ ಅಮ್ಮ ಬಾಯಿ ಇದುವರೆಗೆ ಗೋಂದಳಿಗರ ಕಥೆಯಲ್ಲಿ ಶ್ಯಾಮರಾವ್ ಅಮೃತರಾವ್ ಚವ್ಹಾಣ್ ಮತ್ತು ಸಂಗಡಿಗರಿಂದ ತುಳಜಾ ಭವಾನಿ ಕೊಲ್ಲಾಪುರ ರಾಜನ ಕತೆ ಮೂಡಿಬಂತು. ಈಗ ಕೇಳಿ ಕೃಷಿ ಹಾಡುಗಳು. ಬೇಕು ಅಂಡ ಹೊಲಕ ಬಂಗಾರದಂಥ ಬೆಳಿ ಬೆಳಿಯುದಕ, ತಿಪ್ಪಿ ಗೊಬ್ಬರ ಬೇಕು ಅಂಡ ಹೊಲಕ ಬಂಗಾರದಂಥ ಬೆಳಿ ಬೆಳಿಯುದಕ. ಇದುವರೆಗೆ ಕೃಷಿ ಹಾಡುಗಳನ್ನು ಕೇಳಿದಿರಿ. ಈಗ ಕೇಳಿ ನಿತ್ಯಮೇಘ ಸಂದೇಶ.